ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪರ್ಕಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪರ್ಕಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತ ಗೆಡಿಯುವುದಕ್ಕೆ ಮಂಡೆ ಮಾಡಿನ ಕುದಲಿದ್ದ, ಕಂಡಿಗೆ ಬೆತ್ತ ಗೆಳೆಯುವುದಕ್ಕೆ ಮಂಡೆ ಮಾಡಿನ ಜುಗಲಿದ್ದೆ. ಕಂಡದಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಕೆಳಗಿದನಯ್ಯ, ಕಂಡದಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಕೆಳಗಿದನಯ್ಯ. ಆರದೆಲ್ಲ ಒಳಿತೇ ಆಯಿತು, ಗೋಪಾಲ ಬುದ್ಧಿ ಗೆಳೆಯುವುದಕ್ಕೆ ಭೂಪತಿಯಂತೆ ಗರ್ವಿಸುಳಿದ್ದೆ, ಗೋಪಾಲ ಬುದ್ಧಿ ಗೆಳೆಯುವುದಕ್ಕೆ ಭೂಪತಿಯಂತ ಗರ್ವಿಸುತ್ತೆ. ಆ ಬದ್ಧಿ ಕುಲ ಸಾವಿರವಾಗಲಿ ಗೋಪಾಲ ಬುದ್ಧಿ ಕೇಳಿದನಯ್ಯ, ಆ ಬದ್ಧಿ ಕುಲ ಸಾವಿರವಾಗಲಿ ಗೋಪಾಲ ಬುದ್ಧಿ ಕೇಳಿದನಯ್ಯ. ಆರದೆಲ್ಲ ಒಳಿತೇ ಆಯಿತು, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿನ ಜುತರಿದ್ದ, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿನ ಜುತರಿದ್ದ. ಸರಸಿ ದಕ್ಷಿ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿದನಯ್ಯ, ಸರಸಿ ದಕ್ಷಿ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿದನಯ್ಯ. ಆರದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸೌರದಾಯಿತು, ಆರದೆಲ್ಲ